ಸಿರಿ ರಮ್ಯ ಲೋಕ ಸುಂದರ ನಡೆ ಕನ್ನಡ ನುಡಿ ಕನ್ನಡ ಕಾವ್ಯವೆಷ್ಟು ಮಧುರ ನಡೆ ಕನ್ನಡ ನುಡಿ ಕನ್ನಡ ಕಾವ್ಯವೆಷ್ಟು ಮಧುರ ಆರಾಧನೆ ತಾಯಿ ವನ ದೇವಿಗೆ ಭೂಮಾತೆ ಮಡಿಲ ಸಿರಿ ದೇವಿಗೆ ಆರಾಧನೆ ತಾಯಿ ವನ ದೇವಿಗೆ ಭೂಮಾತೆ ಮಡಿಲ ಸಿರಿ ದೇವಿಗೆ ನಿಸರ್ಗಧಾಮ ವನ್ಯಧಾಮ ಪಕ್ಷಿಧಾಮ ನಾಡಿದು ತಲಕಾವೇರಿ ಬ್ರಹ್ಮಗಿರಿ ಪುಷ್ಪಗಿರಿ ಕಾವೇರಿ ಸೋಮೇಶ್ವರ ಶೆಟ್ಟಹಳ್ಳಿ ಮೂಕಾಂಬಿಕ ಮೇಲುಕೋಟೆ ಬಿಆರ್ಟಿ ವನ್ಯಧಾಮ ಕೈವಾರದ ತಪೋವನ ಅರಬಿತಿತ್ತು ನುಗುಧಾಮ ಭದ್ರಾ ಅಭಯಾರಣ್ಯ ದಾಂಡೇಲಿ ಶರಾವತಿ ರಾಣೆಬೆನ್ನೂರು ಧಾಮ ದರೋಜಿಯ ಕರಡಿಧಾಮ. ಇದುವರೆಗೆ ಪರಿಸರ ಗೀತೆ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಭದ್ರಾವತಿ ಸಂಜೀವನಗರದ ಪಾರ್ವತಮ್ಮ ಮತ್ತು ಸಂಗಡಿಗರಿಂದ ಅಣ್ಣ ತಮ್ಮಂದಿರ ಪದ. ತಂಗಿ ನನೇ ನಂದೇನೆ, ತಂಗ್ಯೋ ನನೇ ನಂದೇನೆ, ತಾವಾರೆ ಹೂವೆ ತೆರುಳೆ ತಂಗ್ಯಮ್ಮಗೆ ಮುರುಳೆ ನಾನೇ ತಾವಾರೆ ಹೂವೆ ತರುಳೆ ತಂಗ್ಯಮ್ಮಗೆ ಮುರುಳೆ ನಾನೇ ನಂದೇನೆ ತಾವಾರೆ ಹೂವೆ ತೆರುಳೆ ತಂಗ್ಯಮ್ಮಗೆ ಮುರುಳೆ ನಾನೇ ಅಮ್ಮಗೆ ಮರುಳೆ ನಾನೇ ನಂದನೆ ರಣೋಗೆ ಚಿಕ್ಕದೊಂದೆ ಬಾಚಣೋಗೆ ಕಟುನರಿಗೆ ಸೇರೆ ಕರ್ಣ ಕಪ್ಪೋ ಕಟುನರಿಗೆ ಸೇರೆ ಕರ್ಣ ಕಪ್ಪೋ ತಂಗಿ ನಾನೇ ನಂದನೆ ತಂಗಿ ನಾನೇ ನಂದನೆ ಸೀರೆ ಕಣಕಪ್ಪಿನ ಬರುಣಿಯ ಬಿಟ್ಟು ಬಂದೆ ನನ್ನ ಏತವರಲ್ಲಿ ಬಂದೆ ನನ್ನ ಏತವರಲ್ಲಿ ತಂಗಿ ನಾನೇ ನಂದನೆ ನನ್ನ ಏತವರಲ್ಲಿ ಬಂದೆ ನಾಳೆ ಬರುವರ ಕೈಲಿ ಕಳಗವ್ವ ಬರುವರ ಕೈಲಿ ಕಳಗವ್ವ ತಂಗಿ ನಾನೇ ನಂದನೆ ಬರುವರ ಕೈಲಿ ಕಳಗವ್ವ ಬರುವರ ಕೈಲಿ ಕಳಗವ್ವ ತಂಗಿ ನಾನೇ ನಂದನೆ ನೆಲುಗಡೋಲೆ ಕೊನೆಯ ಬಾಳೆ ಹಣ್ಣು ನನ್ನವ್ವ ನನಗೆ ಕಳಿವಾಳೆ ತಂಗಿ ನನ್ನವ್ವ ನನಗೆ ಕಳಿವಾಳೆ ತಂಗಿ ನಾನೇ ನಂದನೆ ನನಗೆ ಕಳಿವಾಳೆ ನನ್ನವ್ವ ನನಗೆ ಕಳಿವಾಳೆ ತಂಗಿ ನಾನೇ ನಂದನೆ ನನಗೆ ಕಳಿವಾಳೆ ನನ್ನೋರ ತನಿ ತೋಟದಲ್ಲಿರುವ ತೋಟಲ್ಲಿರುವ ಏ ಗಿಣಿ ಕೈಲೆ ತಂಗಿ ನಾನೇ ನಂದನೆ ಇರುವ ಏ ಗಿಣಿ ಕೈಲೆ ತಂಗಿ ತೋಟಲ್ಲಿರುವ ಏ ಗಿಣಿ ಕೈಲೆ ತಂಗಿ ನಾನೇ ನಂದನೆ ಮಾಸಿದು ಬಂದೆಂಟೆ ದಿನವಾದು ತಿಂಗಳ ಮೇಲೆ ಹದಿನೈದು ತಿಂಗಳ ಮೇಲೆ ತಂಗಿ ನಾನೇ ನಂದನೆ ತಿಂಗಳ ಮೇಲೆ ಹದಿನೈದು ತಂಗಿ ನಾನೇ ನಂದಾಳ ಮೇಲೆ ಹದಿನೈದು ದಿನವಾದು ಎಂದಿಗೂ ಬಂದಿಯ ಏಕರಿಯಾಕೆ ತಂಗಿಯು ಬಂದಿಯ ಏಕರಿಯಾಕೆ ತಂಗಿ ನಾನೇ ನಂದನ ತಂದಿಗೆ ಬಾಳೆ ಬೆಳೆ ತಂದಿಗೆ ನೀನಬ್ಬ ಮಗನ ಏ ಪಡದಲ್ಲಿ ಮಗನ ಏ ಪಡದಲ್ಲಿ ತಂಗಿ ನಾನೇ ನಂದೆ ಮಗಳ ಏ ಪಡದೊಂದಿಗೆ ನೀನಬ್ಬ ಮಗನ ಏ ಪಡದಲ್ಲಿ. ಇದುವರೆಗೆ ಭದ್ರಾವತಿ ಸಂಜೀವನಗರದ ಪಾರ್ವತಮ್ಮ ಮತ್ತು ಚಂಗಡಿಗರಿಂದ ಅಣ್ಣ ತಮ್ಮದಿರ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತೊಮ್ಮೆ ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.